ಪ್ರತಿ ವರ್ಷವೂ ಕೂಡ ಕೃಷಿ ವಿಶ್ವವಿದ್ಯಾನಿಲಯವು ಕೃಷಿ ಮೇಳವನ್ನು ಆಯೋಜಿಸ್ತಾ ಬಂದಿದೆ. ಕಳೆದ ವರ್ಷ ಅಂದರೆ 2024 ಸುಮಾರು 21 ಲಕ್ಷ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡಿಸಿಕೊಂಡಿದ್ದಾರೆ. ಇಂದು ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸುವಂತಹ ಒಂದು ಅಗತ್ಯ ಇದೆ, ಹಾಗೂ ರೈತರು ಸಾವಯವದ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗಿದೆ. ಇದಲ್ಲದೆ ನೈಸರ್ಗಿಕ ಕೃಷಿಯನ್ನು ಕೂಡ ಪ್ರೋತ್ಸಾಹಿಸುವುದಕ್ಕೆ ಕೇಂದ್ರ ಸರ್ಕಾರವು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಕಡೆಗೂ ಕೂಡ ರೈತರು ಹೆಚ್ಚಿನ ಗಮನವನ್ನು ಕೊಡಬೇಕು. ಅದರಲ್ಲಿ ವಿಶೇಷವಾಗಿ ಮಣ್ಣು ಮತ್ತು ನೀರು ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ರೈತರು ಮಣ್ಣಿಗೆ ಕೊಡಬೇಕಾಗಿರುವಂತಹ ಗೊಬ್ಬರದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಗೊಬ್ಬರದ ಪ್ರಮಾಣವನ್ನು ನಿರ್ಧರಿಸಬೇಕಾಗ್ತದೆ. ಏಕಬೆಳೆ ಪದ್ಧತಿಯ ಬದಲಿಗೆ ಬೆಳೆ ಪರಿವರ್ತನೆ ಹಾಗೂ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸುವಂತಹದ್ದು ಬಹಳಷ್ಟು ಒಳ್ಳೆಯದು. ಹಾಗೆಯೇ ಕೃಷಿ ಉತ್ಪನ್ನಗಳ ನೇರ ಮಾರಾಟದ ಬದಲಿಗೆ ಅವುಗಳ ಮೌಲ್ಯವರ್ಧನೆಯನ್ನು ಮಾಡಿಕೊಂಡು ಮಾರುಕಟ್ಟೆಯನ್ನು ಮಾಡುವುದರಿಂದ ಹೆಚ್ಚಿನ ಒಂದು ಲಾಭವನ್ನು ರೈತರು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹಾಗೆಯೇ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ರೈತ ಉತ್ಪಾದಕ ಕಂಪನಿಗಳು ಕೆಲಸ ಮಾಡ್ತಾ ಇದ್ದಾವೆ. ಅಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬಹುದು. ಕೃಷಿಯ ಜೊತೆ ಜೊತೆಗೆ ಜೇನು ಕೃಷಿ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಹೀಗೆ ಉಪಕಸುಬುಗಳನ್ನು ಸೇರಿಸುವುದರಿಂದ ವಾರ್ಷಿಕವಾಗಿ ಆದಾಯವನ್ನು ಕೂಡ ವೃದ್ಧಿಸಿಕೊಳ್ಳಬಹುದು. ಕೃಷಿಕರು ಸಾಲದಿಂದ ಮುಕ್ತರಾಗಿ ಸಂತೃಪ್ತ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂತಹ ಮಾತನ್ನು ಉಪಕುಲಪತಿಗಳು ಹೇಳಿದರು. ಕರ್ನಾಟಕದಲ್ಲಿ ಈಗ 7 ಕೃಷಿ ವಿಶ್ವವಿದ್ಯಾಲಯಗಳು ಇದಾವೆ, ರೈತರ ಪರ ವಿಶ್ವವಿದ್ಯಾಲಯಗಳು. ಇದರಲ್ಲಿ 4 ಕೃಷಿಗೆ ಸಂಬಂಧಿತ ವಿಶ್ವವಿದ್ಯಾಲಯಗಳು, ಈಗ ಹೊಸದಾಗಿ ಮತ್ತೊಂದು ವಿಶ್ವವಿದ್ಯಾಲಯ ಆಗಿದೆ ಮಂಡ್ಯದಲ್ಲಿ, ಅದು ಕೂಡ ಕೃಷಿ ವಿಶ್ವವಿದ್ಯಾಲಯ. ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ, ಬೀದರ್ನಲ್ಲಿ ಪಶುವೈಜ್ಞಾನಿಕ ವಿಶ್ವವಿದ್ಯಾಲಯ, ಶಿವಮೊಗ್ಗದ್ದು ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ. ಹೀಗೆ ಒಟ್ಟು ನಮ್ಮ ರಾಜ್ಯದಲ್ಲಿ ರೈತರ ಶ್ರೇಯೋಭಿವೃದ್ಧಿಗಾಗಿ 7 ವಿಶ್ವವಿದ್ಯಾಲಯಗಳು ನಮ್ಮ ಘನ ಸರ್ಕಾರ ಕೊಟ್ಟಿದೆ. ಈ 7 ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ಮತ್ತು ಇನ್ನಿತರೆ ವಿಷಯಗಳ ಬಗ್ಗೆ ತಮ್ಮ ಮಕ್ಕಳಿಗೆ ಮತ್ತು ಏನು ಬೇರೆ ಬೇರೆ ಪ್ರದೇಶಗಳಿಂದ ಬರುವಂತಹ ಮಕ್ಕಳಿಗೆ ಕೃಷಿಯ ಬಗ್ಗೆ ಶಿಕ್ಷಣ ಕೊಡುವುದು ಮುಖ್ಯ ಉದ್ದೇಶ. ನಾವು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ BSc ಕೃಷಿ ಪದವಿ, BSc ಕೃಷಿ ವ್ಯವಹಾರ ಜ್ಞಾನದ ಪದವಿ, BSc ಅರಣ್ಯ ಪದವಿ ಸಿರ್ಸಿಯಲ್ಲಿ ಇದೆ, ಆಮೇಲೆ BSc ಸಮುದಾಯ ವಿಜ್ಞಾನ ಅಂತ ಹೇಳಿ, ಅದು ಹಿಂದೆ ಗೃಹ ವಿಜ್ಞಾನ ಅಂತ ಇತ್ತು, ಈಗ ಅದನ್ನ ಸಮುದಾಯ ವಿಜ್ಞಾನ ಅಂತ ನಾವು ಕರಿತಾ ಇದ್ದೀವಿ, ಮತ್ತು BSc ಆಹಾರ ವಿಜ್ಞಾನ. ಹೀಗೆ 4-5 ಪದವಿಗಳನ್ನ ಕೃಷಿ ವಿಶ್ವವಿದ್ಯಾಲಯ ಕೊಡ್ತಾ ಇದೆ. ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ BSc ತೋಟಗಾರಿಕೆ, ಮತ್ತು ಪಶುವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ BSc ಪಶುವಿಜ್ಞಾನ, BSc ಹೈನುಗಾರಿಕೆ, BSc ಮೀನುಗಾರಿಕೆ, ಹೀಗೆ ಹಲವಾರು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ವಿಜ್ಞಾನಗಳ ವಿಶ್ವವಿದ್ಯಾಲಯಗಳಲ್ಲಿ ಈ ಪದವಿ ಕಾರ್ಯಕ್ರಮಗಳು ಬಗ್ಗೆ ನಾವು ಏನು ಶಿಕ್ಷಣವನ್ನು ಕೊಡ್ತಾ ಬರ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ಬಹಳಷ್ಟು ರೈತರಿಗೆ ಮತ್ತು ಕೃಷಿಯನ್ನ ಅವಲಂಬಿಸಿದಂಥ ಕೃಷಿ ಕಾರ್ಮಿಕರಾಗಲಿ ರೈತ ಕುಟುಂಬದವರಿಗೆ ಒಂದು ಮುಖ್ಯ ವಿಷಯ ತಿಳಿದಿಲ್ಲ, ಏನಪ್ಪಾ ಅಂತಂದ್ರೆ ಈ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ 150% ಸೀಟುಗಳು ರೈತರ ಮಕ್ಕಳಿಗೆ, ಕೃಷಿ ಅವಲಂಬಿತ ಏನು ಕೆಲಸಗಾರರಿಗೆ ಮೀಸಲಾಗಿದೆ. ಇದು ಅಧಿಕಾರಿಗಳಿಗೆ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಒಡನಾಟಗೊಂಡಂಥವರಿಗೆ ಮಾತ್ರ ಗುರುತಿದೆ ಹೊರತು ಎಲ್ಲ ಜನಸಾಮಾನ್ಯರಿಗೆ ಇದು ತಿಳಿದಿಲ್ಲ. ಸೊ ಅದಕ್ಕಾಗಿ ನಾವು ಯಾವುದೇ ಒಂದು ರೈತ ಸಮಾವೇಶದಲ್ಲಿ ಕೃಷಿ ಶಿಕ್ಷಣ ಬಗ್ಗೆ ಮೊದಲು ಒತ್ತು ಹೇಳ್ತೇವೆ. ತಮ್ಮ ಮಕ್ಕಳನ್ನು, ತಮ್ಮ ಅಣ್ಣ ತಮ್ಮಂದಿರೋ ಮಕ್ಕಳನ್ನು ತಾವು ಈಗ ಕೃಷಿಗೆ, ವಿಜ್ಞಾನಕ್ಕಾಗಿ ಕಳಿಸಿಕೊಳ್ಳೋದು ಅನಿವಾರ್ಯ ಆಗಿದೆ. ಕೃಷಿಯನ್ನು ನಾವು ಒಂದು ವೈಜ್ಞಾನಿಕವಾಗಿ ಕೃಷಿಯನ್ನು ಮುಂದೆ ತೆಗೆದುಕೊಂಡು ಹೋಗೋದಾದರೆ ಅದರಲ್ಲಿ ಲಾಭ ನಿಶ್ಚಿತ ಇದೆ. ಆದ್ದರಿಂದ ತಮ್ಮ ಮಕ್ಕಳಾಗಲಿ, ಅಣ್ಣ ತಮ್ಮಗಳು ಅಥವಾ ಅಕ್ಕ ತಂಗಿಯರ ಮಕ್ಕಳನ್ನಾಗಲಿ 150% ಸೀಟು ನಮ್ಮ ಘನ ಸರ್ಕಾರ ರೈತರ ಮಕ್ಕಳಿಗಾಗಿ ಮೀಸಲಿಟ್ಟಿದೆ. ಸೊ ಅದು ಕೂಡ ನಾವು ಮೆರಿಟ್ ಆಧಾರದ ಮೇಲೆ CET ಮುಖಾಂತರ ನಾವು ಅವರನ್ನು ಏನು ಪ್ರವೇಶವನ್ನು ಮಾಡಿಕೊಳ್ತೇವೆ. ಸೊ ಇದು ಮುಖ್ಯವಾಗಿ ತಮ್ಗೆಲ್ಲ ಗುರ್ತಿರಬೇಕು, 10ನೇ ತರಗತಿ ಆದ ಮೇಲೆ ಪಿ ಯು ಸಿಗೆ ಕಳಿಸ್ತಿರಲ್ಲ ಮಕ್ಕಳನ್ನ, ಪಿ ಯು ಸಿಯಲ್ಲಿ ಏನು ಫಿಸಿಕ್ಸು ಕೆಮಿಸ್ಟ್ರಿ ತಗೊಳ್ತಾರ, ಮ್ಯಾಥಮೆಟಿಕ್ಸ್ ತಗೊಳ್ತಾರ ಮಕ್ಕಳು, ಆದರೆ ಬಯಾಲಜಿ ತಗೊಳ್ಳೋದಿಲ್ಲ. ಅದರ ಬದಲಿ ಸಂಖ್ಯಾಶಾಸ್ತ್ರನೋ ಕಂಪ್ಯೂಟರ್ ಶಾಸ್ತ್ರನೋ ಅದಕ್ಕೆ ಮೊರೆ ಹೋಗಿಬಿಡ್ತಾರ. ಅಲ್ಲಿ ಈ ಮೆಡಿಕಲ್ ವಿಭಾಗಕ್ಕಾಗಲಿ ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡುವುದರಲ್ಲಿ ಅವರಿಗೆ ಅವಕಾಶ ಇರೋದಿಲ್ಲ. ಅವರು ಎಷ್ಟರೇ ಅಂಕಗಳನ್ನು ತೆಗೆದುಕೊಳ್ಳ್ರಿ, ಜೀವ ವಿಜ್ಞಾನವನ್ನು ಓದೋದು ಬಹಳಷ್ಟು ಮುಖ್ಯ. ನಮ್ಮ ಪರಿಸರದ ಬಗ್ಗೆ ತಿಳ್ಕೊಳ್ಳೋದು, ನಾವು ಸುತ್ತಮುತ್ತ ಇರುವಂಥ ಗಿಡಮರಗಳು ಪ್ರಾಣಿ ಪಕ್ಷಿಗಳ ಬಗ್ಗೆ ಪರಿಸರದ ಬಗ್ಗೆ ತಿಳಿದುಕೊಳ್ಳಬೇಕಪ್ಪ ಅಂತಂದ್ರೆ ಬಯಾಲಜಿ ಅಥವಾ ಜೀವಶಾಸ್ತ್ರ ಪಿ ಯು ಸಿಯಲ್ಲಿ ಓದೋದು ಬಹಳ ಮುಖ್ಯದ. ಅದಕ್ಕೆ ಹಲವಾರು ಅವರಿಗೆ ಮುಂದೆ ಜೀವನದಲ್ಲಿ ಪಿ ಯು ಸಿ ಆದಮೇಲೆ ಅವಕಾಶಗಳು ಇರ್ತಾವೆ. ಸೊ ಆದ್ದರಿಂದ ಯಾರ್ದೋ ಮಾತು ಕೇಳಿ ತಮ್ಮ ಮಕ್ಕಳು ಬಯಾಲಜಿಯನ್ನು ಪಿ ಯು ಸಿಯಲ್ಲಿ ಮಟ್ಟದಲ್ಲಿ ಏನು ಓದಲಾರ್ದೇ ಗಣಿತಶಾಸ್ತ್ರ ಅಥವಾ ಸಂಖ್ಯಾಶಾಸ್ತ್ರ ಅಥವಾ ಕಂಪ್ಯೂಟರ್ ಶಾಸ್ತ್ರವನ್ನು ಓದಿಬಿಟ್ರೆ ಈ ಎಲ್ಲ ಏನು ವೈದ್ಯಕೀಯ ಮತ್ತು ಕೃಷಿಗೆ ಬರುವಂಥ ಅವಕಾಶಗಳು ತಪ್ಪುತ್ತವೆ. ಸೊ ಆದ್ದರಿಂದ ದಯವಿಟ್ಟು ರೈತ ಬಾಂಧವರೇ ತಮ್ಮ ಮಕ್ಕಳನ್ನು ಕೃಷಿ ಕಡೆಗೆ ಏನಾದರೂ ಶಿಕ್ಷಣ ಕೊಡಿಸ್ಬೇಕನ್ನಂಗಿದ್ರೆ ಪಿ ಯು ಸಿಯಲ್ಲಿ ಈ ವಿಜ್ಞಾನ ವಿಷಯದಲ್ಲಿ ಮೊಟ್ಟ ಮೊದಲಾಗಿ ವಿಜ್ಞಾನದಲ್ಲಿ ಕಾಲೇಜಿಗೆ ಅವರು ಪ್ರವೇಶ ಪಡಿಬೇಕು. ಅದರಲ್ಲಿಯೂ ಕೂಡ ಅವರು ಬಯಾಲಜಿ ವಿಷಯವನ್ನು ತೆಗೆದುಕೊಳ್ಳಬೇಕು. ಮುಂದೆ 2ನೇ ವರ್ಷದಲ್ಲಿ ಸರಿಯಾಗಿ ಅಭ್ಯಾಸ ಮಾಡಿ ಸಿ ಇ ಟಿಯಲ್ಲಿ ಉತ್ತಮ ಏನು ಒಂದು ರ್ಯಾಂಕನ್ನು ಪಡೆದುಕೊಂಡ್ರೆ ಅವರಿಗೆ ಈ 7 ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಮತ್ತೆ ಕಾಲೇಜುಗಳಿದ್ದಾವೆ, ಹಲವಾರು ಮಹಾವಿದ್ಯಾಲಯಗಳಿದ್ದಾವೆ. ಯಾವುದಾದ್ರೂ ಒಂದು ಮಹಾವಿದ್ಯಾಲಯದಲ್ಲಿ ಪ್ರವೇಶ ಪಡಲಿಕ್ಕೆ ಅನುಕೂಲ ಆಗ್ತದೆ. ಈ ಒಂದು ಸೌಲಭ್ಯವನ್ನು ನಾನು ಈ ಒಂದು ಸಮಾವೇಶದಲ್ಲಿ, ಯಾಕಂದರೆ ತಾವು ಒಂದು ಪ್ರದೇಶ ಈ ಸಿರಿಸಿ ವಿಭಾಗದಿಂದ ಬಂದವರಲ್ಲ, ಎಲ್ಲ ರಾಜ್ಯದ ಎಲ್ಲ ಪ್ರದೇಶವನ್ನು ಪ್ರತಿನಿಧಿಸುವಂಥ ರೈತ ಬಾಂಧವರು ಆಗಿರೋದರಿಂದ ಇದು ತಮಗೆ ಒಬ್ಬರಿಗೆ ಮುಟ್ಟಿದ್ರೆ ಇನ್ನು 10 ಮಂದಿ 100 ಮಂದಿ ಹಲವಾರು ರೈತರಿಗೆ ಈ ಕೃಷಿ ಶಿಕ್ಷಣ ಅದರ ಸೌಲಭ್ಯಗಳು ಎಲ್ಲರಿಗೂ ದಯವಿಟ್ಟು ತಾವು ತಮ್ಮ ನೆರೆಹೊರೆಯವರಿಗೆ ತಿಳಿಸುವಂತಾಗ್ರಿ ಅಂತ ನಾ ಈ ಮೂಲಕ ಕೇಳ್ಕೊಳ್ತೇನೆ. ಮತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇನ್ನೊಂದು 3 ಮುಖ್ಯ ಕೆಲಸಗಳನ್ನು ಮಾಡ್ತೇವೆ. 1ನೇದು ಶಿಕ್ಷಣ, 2ನೇದು ಸಂಶೋಧನೆ. ನಿಮಗೆ ಪ್ರತಿನಿತ್ಯ ಏನು ಅಥವಾ ಹಂಗಾಮಿಗೆ ಅನುಸಾರವಾಗಿ ಹೊಸ ಹೊಸ ಆವಿಷ್ಕಾರಗಳು ಹೊಸ ಹೊಸ ಸಂಶೋಧನೆಗಳು ನಮ್ಮ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಿಂದ ನಡೀತಾ ಇರ್ತದೆ. ಬೇರೆ ಬೇರೆ ತಳಿಗಳ ಸಂಶೋಧನೆ ಭತ್ತದಲ್ಲಿ ಇರ್ಬೋದು, ರಾಗಿಯಲ್ಲಿ ಇರ್ಬೋದು, ಆಮೇಲೆ ಜೋಳದಲ್ಲಿ, ಗೋವಿನ ಜೋಳದಲ್ಲಿ, ಸೋಯಾಬೀನ್ನಲ್ಲಿ, ಕಬ್ಬಿನಲ್ಲಿ, ಹೀಗೆ ಎಲ್ಲ ಪ್ರತಿಯೊಂದು ಬೆಳೆಗಳಿಗೂ ನಮ್ಮಲ್ಲಿ ಒಂದು ಸಂಶೋಧನಾ ಕೇಂದ್ರ ಇದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಉತ್ತರ ಕರ್ನಾಟಕದ ಈ ಒಂದು ಏನು ಕಿತ್ತೂರು ಕರ್ನಾಟಕ ವಿಭಾಗ ಮತ್ತು ಕಲ್ಯಾಣ ಕರ್ನಾಟಕ ವಿಭಾಗ ಅಂತ ನಾವೇನು ಹೇಳ್ತೇವಲ್ಲ, ಕಿತ್ತೂರು ಕರ್ನಾಟಕ ವಿಭಾಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವ್ಯಾಪ್ತಿಯಲ್ಲಿ 7 ಜಿಲ್ಲೆಗಳಲ್ಲಿ ಬರ್ತದೆ. ಕಲ್ಯಾಣ ಕರ್ನಾಟಕ ವಿಭಾಗ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಬರ್ತದೆ. ಹೀಗೆ ದಕ್ಷಿಣದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ, ಶಿವಮೊಗ್ಗ ವಿಶ್ವವಿದ್ಯಾಲಯ, ಮಂಡ್ಯ ವಿಶ್ವವಿದ್ಯಾಲಯ ಇದೆ, ನಡುವೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ, ಅಂದರೆ ಮೇಲ್ಗಡೆ ಬೀದರ್ನಲ್ಲಿ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಇದೆ. ಹೀಗೆ ಎಲ್ಲ ವಿಶ್ವವಿದ್ಯಾಲಯಗಳು ಪ್ರತಿಯೊಂದು ಬೆಳೆಗಳಲ್ಲಿ ತಳಿಗಳನ್ನು ಬಿಡುಗಡೆ ಮಾಡುವುದು, ಬೇಸಾಯ ತಂತ್ರಜ್ಞಾನಗಳು ಪ್ರತಿಯೊಂದು ಬೆಳೆಗಳಿಗೆ ವೈಜ್ಞಾನಿಕವಾಗಿ ಬೇಸಾಯ ತಂತ್ರಜ್ಞಾನಗಳು ಬೇಕಾಗ್ತದೆ. ಯಾವ ತಿಥಿಗೆ ನಾವು ಯಾವ ಬೆಳೆಯನ್ನು ಬಿತ್ತಬೇಕು, ಬಿತ್ತುವಾಗ ಎಷ್ಟು ಸಾಲ ಅಂತರ, ಬೀಜದಿಂದ ಬೀಜಕ್ಕೆ ಎಷ್ಟು ಅಂತರ, ಯಾವ ಹಂಗಾಮಿನಲ್ಲಿ ಅವುಗೆ ಕಳೆ ಬರ್ತವೆ, ಕಳೆನಾಶಕಗಳು ಬರ್ತವೆ, ಏನು ಯಾವ ರೀತಿ ಅವುಗಳಿಗೆ ಸಸ್ಯ ಸಂರಕ್ಷಣೆ ರೋಗಗಳಿಂದ ಅಥವಾ ಕೀಟಗಳಿಂದ ಸಸ್ಯ ಸಂರಕ್ಷಣೆ ಮಾಡಬೇಕು, ಯಾವ ಹಂಗಾಮದಲ್ಲಿ ಅವುಗಳನ್ನು ಕೊಯ್ಲು ಮಾಡಿ ಸಂಸ್ಕರಣೆ ಮಾಡಬೇಕು, ಈ ಎಲ್ಲ ಪದ್ಧತಿಗಳನ್ನು ಮತ್ತು ಮಣ್ಣಿನ ಸಂರಕ್ಷಣೆ, ನೀರಿನ ಸಂರಕ್ಷಣೆ, ಹೀಗೆ ಎಲ್ಲ ಥರದಲ್ಲಿ ನಾವು ಸಂಶೋಧನೆಯನ್ನು ಮಾಡಿ ಮುಂದೆ ಆ ಸಂಶೋಧನೆಯ ಫಲಿತಾಂಶವನ್ನು ಇನ್ನೊಂದು ವಿಸ್ತರಣೆ ಅಂತ ಹೇಳಿ ಕೃಷಿ ವಿಸ್ತರಣೆ, ಇದು 3ನೇ ಮುಖ್ಯ ಉದ್ದೇಶ ಕೃಷಿ ವಿಶ್ವವಿದ್ಯಾಲಯದ್ದು. ಈ ಕೃಷಿ ವಿಸ್ತರಣೆ ಒಂದು ನಿರ್ದೇಶನಾಲಯದ ಮೂಲಕ ಶಿಕ್ಷಣಕ್ಕೆ ಒಂದು ನಿರ್ದೇಶನಾಲಯ ಇದೆ, ಸಂಶೋಧನೆಗೆ ಒಂದು ನಿರ್ದೇಶನಾಲಯ ಇದೆ, ಕೃಷಿ ವಿಸ್ತರಣೆಗೂ ಕೂಡ ಒಂದು ನಿರ್ದೇಶನಾಲಯ ಇದೆ. ತಾವೆಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುವ ಕೃಷಿ ವಿಜ್ಞಾನ ಕೇಂದ್ರವನ್ನು ತಾವು ನೋಡಿರ್ಬೋದು, ಭೇಟಿ ಕೊಟ್ಟಿರ್ಬೋದು. ಈ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ಉದ್ದೇಶ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ತಂತ್ರಜ್ಞಾನಗಳನ್ನು ರೈತರಿಗೆ ಮುಟ್ಟಿಸೋದು. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಪ್ರತಿಯೊಂದು ಬೆಳೆಗಳಲ್ಲಿ ಹಲವಾರು ವಿಷಯಗಳ ಬಗ್ಗೆ ತರಬೇತಿ ಕೊಡೋದು ಮತ್ತು ಇತರೆ ಉಪಕಸಬುಗಳ ಬಗ್ಗೆ ಹೈನುಗಾರಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಕುರಿ ಸಾಕಾಣಿಕೆ ಆಗಲಿ, ಮೀನು ಸಾಕಾಣಿಕೆ ಮತ್ತು ಆಹಾರ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ, ಹೆಣ್ಣು ಮಕ್ಕಳಿಗೆ ಸ್ವಂತ ಕೆಲಸಗಳನ್ನು ಮಾಡಲಿಕ್ಕೆ ಹೊಲಿಗೆ ಕಸೂತಿ ಹೀಗೆ ಹಲವಾರು ಏನು ಚಟುವಟಿಕೆಗಳಲ್ಲಿ ತರಬೇತಿಯನ್ನು ಕೊಡೋದು, ಆಮೇಲೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ರೈತರ ಹೊಲದಲ್ಲಿ ಪ್ರಾತ್ಯಕ್ಷಿತೆಯನ್ನು ಮಾಡಿ ಒಂದು ರೈತರ ಕ್ಷೇತ್ರ ಪ್ರದರ್ಶನ ಮಾಡಿ ರೈತರ ಗುಂಪು ಕೂಡಿಸಿ ರೈತರಿಗೆ ಅದು ಒಂದು ತಿಳಿ ಹೇಳುವ ಮೂಲಕ ನಮ್ಮ ತಂತ್ರಜ್ಞಾನಗಳನ್ನು ರೈತರಿಗೆ ಮುಟ್ಟಿಸುವುದು ಇದೊಂದು ನಮ್ಮ ಎಲ್ಲ ಕೃಷಿ ವಿಜ್ಞಾನಗಳ ಮುಖ್ಯ ಕಾರ್ಯದ ಸೊ ಈ ಮೂರು ಮುಖ್ಯ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಕಾರ್ಯವನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ರೈತ ಮೊದಲು ಎನ್ನುವಂಥ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಧ್ಯೇಯದೊಂದಿಗೆ ನಾವು ಎಲ್ಲ ರೀತಿಯಿಂದ ಸಂಶೋಧನೆ ಮತ್ತು ವಿಸ್ತರಣೆಯನ್ನು ಕೈಕೊಂಡು ಬರ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ತಾವೆಲ್ಲ ನೋಡ್ತಿರ್ಬೋದು ನಮ್ಮ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ, ಒಂದು ಅದ್ಧೂರಿಯ ರೈತರ ಜಾತ್ರೆ, ರೈತರ ಮೇಳ ಅಂತ ಪರಿಣಮಿಸಿದೆ. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಮತ್ತು ಯಾವುದೇ ಒಂದು ಹೊರ ದೇಶಗಳಲ್ಲಿ ಇಂತಹ ಜನಪ್ರಿಯವಾದ ಕೃಷಿ ಮೇಳವೇ ಇಲ್ಲ. ಇಲ್ಲಿಯವರೆಗೆ 14-16 ಲಕ್ಷ ರೈತರು ಆಮೇಲೆ ವಿದ್ಯಾರ್ಥಿಗಳು ಈ ಕೃಷಿ ಮೇಳವನ್ನು ವೀಕ್ಷಣೆ ಮಾಡ್ತಾ ಬರ್ತಿದ್ರು. ಹೋದ ವರ್ಷ 2024 ಸೆಪ್ಟೆಂಬರ್ದಲ್ಲಿ 4 ದಿನಗಳಲ್ಲಿ 21,28,000 ಜನರು ಈ ನಮ್ಮ ಕೃಷಿ ಮೇಳವನ್ನು 4 ದಿನದಲ್ಲಿ ಭೇಟಿ ಮಾಡಿ ಇದು ಒಂದು ದೊಡ್ಡ ಏನು ರೆಕಾರ್ಡನ್ನೇ ನಾವು ಸೃಷ್ಟಿ ಮಾಡಿದಂತಾಗಿದೆ. ಇಷ್ಟೊಂದು 4 ದಿನದಲ್ಲಿ ನಮ್ಮ ಕೃಷಿ ತಂತ್ರಜ್ಞಾನಗಳು ರೈತರಿಗೆ ಮುಟ್ಟುತ್ತಾ ಇದ್ದೇವೆ ಅನ್ನುವಂಥ ನಮ್ಮದೊಂದು ಹೆಮ್ಮೆಯ ವಿಚಾರ. ಈ ಎಲ್ಲ ಕೃಷಿ ಮೇಳ ಧಾರವಾಡದಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ನಡೀತದೆ, ಅಷ್ಟೇ ಅಲ್ಲ ವಿಜಯಪುರದಲ್ಲಿ ಕೂಡ ಹಿಂಗಾರಿ ಕೃಷಿ ಮೇಳವನ್ನು ನಾವು ಆಯೋಜಿಸ್ತೇವೆ ಮತ್ತು ನಮ್ಮ 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ 26 ಕೃಷಿ ಸಂಶೋಧನಾ ಕೇಂದ್ರಗಳಿದ್ದಾವೆ. ಪ್ರತಿಯೊಂದು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮುಂಗಾರು ಮತ್ತು ಹಂಗಾಮಿಗೆ ಕ್ಷೇತ್ರ ಪ್ರಾತ್ಯಕ್ಷತೆ ಅಥವಾ ಕ್ಷೇತ್ರ ಮೇಳವನ್ನು ಕೂಡ ನಾವು ಹಮ್ಮಿಕೊಂಡು ರೈತರಿಗೆ ತಂತ್ರಜ್ಞಾನವನ್ನು ಒದಗಿಸುವಲ್ಲಿ ಮುಂದಾಗ್ತಾ ಇದ್ದೇವೆ. ತಾವು ಕೃಷಿಯಲ್ಲಿ ಯಾವ ಪದ್ಧತಿಯನ್ನು ತಾವು ಅನುಸರಿಸಿಕೊಂಡು ಕೃಷಿಯನ್ನು ಲಾಭದಾಯಕವನ್ನಾಗಿ ಮಾಡಬೇಕು ಅಂತ ತಮ್ಮ ಒಂದು ಅಭಿಲಾಷೆ ಅಥವಾ ಉದ್ದೇಶ ಇದೆಯೋ, ವೈಜ್ಞಾನಿಕ ಕೃಷಿಯಲ್ಲಿ ರಾಸಾಯನಿಕ ಕೃಷಿ ಮತ್ತು ಸಾವಯವ ಕೃಷಿಯನ್ನು ಸಮಗ್ರವಾಗಿ ಮಾಡುವುದು ಒಂದು ಮುಖ್ಯವಾದ ಏನು ಪರಿಕಲ್ಪನೆ. ಅಲ್ಲಿ ನಾವು ಪ್ರತಿಯೊಂದು ಬೆಳೆಗಳಿಗೆ ವೈಜ್ಞಾನಿಕವಾಗಿ ಇಷ್ಟು ಪೋಷಕಾಂಶಗಳನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸು ಮಾಡಿರ್ತೇವೆ ಮಣ್ಣಿನ ಆರೋಗ್ಯದ ಮೇಲೆ. ಅದರ ಜೊತೆಗೆ ನಾವು ಪ್ರತಿಯೊಂದು ಎಕರೆಗೆ 5 ಟನ್ನಿನಷ್ಟು ಸಾವಯವ ಗೊಬ್ಬರವನ್ನು ಪ್ರತಿ ವರ್ಷ ಹಾಕಬೇಕು ಅಂತ ಶಿಫಾರಸು ಮಾಡಿರ್ತೇವೆ. ಇದು ಸಮಗ್ರವಾಗಿ ರಾಸಾಯನಿಕ ಮತ್ತು ಸಾವಯವ ಅಂಶಗಳನ್ನು ಒದಗಿಸಿಕೊಂಡು ನಾವು ಕೃಷಿಯನ್ನು ಮಾಡುವಂಥದ್ದು ಮತ್ತು ಕೀಟ ರೋಗವನ್ನು ಹತೋಟಿ ಮಾಡಲಿಕ್ಕೆ ಔಷಧಿಗಳನ್ನು ಮತ್ತು ಜೈವಿಕ ಔಷಧಿಗಳನ್ನು ಮತ್ತು ಇತರೆ ಪರಿಕರಗಳನ್ನು ಉಪಯೋಗ ಮಾಡಿಕೊಂಡು ಸಮಗ್ರವಾಗಿ ಕೃಷಿಯನ್ನು ಮಾಡುವುದು ಒಂದು ತತ್ವಜ್ಞಾನ. ಇದನ್ನು ಬಯಸುವಂಥ ರೈತರಿಗೆ ಇದರ ಬಗ್ಗೆ ವೈಜ್ಞಾನಿಕವಾಗಿ ತಿಳುವಳಿಕೆಗಳನ್ನು ಕೊಡ್ತಾ ಇದ್ದೇವೆ. ಮತ್ತು ಇನ್ನೊಂದು ಸಾವಯವ ಕೃಷಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ 2004 ಸಾವಯವ ಕೃಷಿ ಸಂಸ್ಥೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆಗೊಂಡು ಈಗ ಸುಮಾರು 17 ಬೆಳೆಗಳಲ್ಲಿ ಯಾವ ಥರದ ಸಾವಯವ ಕೃಷಿಯನ್ನು ನಾವು ಮಾಡಬೇಕು ಅನ್ನುವಂಥ ಸಂಶೋಧನೆಯನ್ನು ಮಾಡಿ 17 ಬೆಳೆಗಳಲ್ಲಿ ನಾವು ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ತಂತ್ರಜ್ಞಾನಗಳನ್ನು ಕಂಡುಕೊಂಡು ರಾಸಾಯನಿಕಗಳನ್ನು ಬಳಸದೆ ತಿಪ್ಪೆ ಗೊಬ್ಬರ ಆಗಲಿ, ಎರೆಹುಳು ಗೊಬ್ಬರ ಆಗಲಿ, ಕೃಷಿ ತ್ಯಾಜ್ಯ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು, ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡಿಕೊಂಡು, ಜೈವಿಕ ಕೀಟನಾಶಕಗಳನ್ನು ಉಪಯೋಗ ಮಾಡಿಕೊಂಡು, ಹಸಿರೆಲೆ ಗೊಬ್ಬರಗಳನ್ನು ಇವೆಲ್ಲ ಪರಿಕರಗಳನ್ನು ಉಪಯೋಗ ಮಾಡಿಕೊಂಡು, ಸಾಂಪ್ರದಾಯಿಕ ತಳಿಗಳನ್ನು ಉಪಯೋಗ ಮಾಡಿಕೊಂಡು ಸಾವಯವ ಕೃಷಿಯನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನು ಕೂಡ ವೈಜ್ಞಾನಿಕವಾಗಿ ರೈತರಿಗೆ ಅದನ್ನು ಮುಟ್ಟಿಸುವ ಪ್ರಯತ್ನವೂ ಕೂಡ ನಡೆದಿದೆ. ಮತ್ತು ಇತ್ತೀಚೆಗೆ ನೈಸರ್ಗಿಕ ಕೃಷಿಯನ್ನು ನಮ್ಮ ಭಾರತ ಸರ್ಕಾರ ಹೆಚ್ಚು ಜನಪ್ರಿಯತೆ ಕೊಡಿಸ್ತಾ ಇದೆ. ಅದಕ್ಕಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತರಬೇತಿಯನ್ನು ಮೊಟ್ಟ ಮೊದಲು ಈಗ ಅಧಿಕಾರಿಗಳಿಗೆ ವಿಜ್ಞಾನಿಗಳಿಗೆ ತರಬೇತಿಯನ್ನು ಕೊಟ್ಟು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ನೈಸರ್ಗಿಕ ಕೃಷಿಯನ್ನು ಸಾಂಪ್ರದಾಯಿಕ ತಳಿಗಳನ್ನು ಉಪಯೋಗ ಮಾಡಿಕೊಂಡು ಆ ನೈಸರ್ಗಿಕ ಕೃಷಿಯನ್ನು ಒಟ್ಟೆ ರಾಸಾಯನಿಕಗಳನ್ನು ಉಪಯೋಗ ಮಾಡಲಾರ್ದೆ ನಾವು ನಮ್ಮ ಆಹಾರದಲ್ಲಿ ಪೌಷ್ಟಿಕ ಭದ್ರತೆಯನ್ನು ಹೇಗೆ ನೀಗಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರಿಗೆ ತರಬೇತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಾಕಿಕೊಂಡಿದ್ದೇವೆ. ಸೊ ಈ ಎಲ್ಲ ಸಮಗ್ರ ಕೃಷಿ, ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ನಡೆದಂಥ ಎಲ್ಲ ಸಂಶೋಧನೆಯ ಫಲಿತಾಂಶಗಳು ನಮ್ಮ ಮುಂಬರುವ ಕೃಷಿ ಮೇಳ ಸೆಪ್ಟೆಂಬರ್ 13-16 ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ ಆಹಾರದಲ್ಲಿ ಪೌಷ್ಟಿಕ ಭದ್ರತೆಗಾಗಿ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎನ್ನುವಂಥ ಒಂದು ಮುಖ್ಯ ಶೀರ್ಷಿಕೆಯಲ್ಲಿ ನಾವು ಈ ವರ್ಷದ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇದಲ್ಲದೇ ತಮಗೆ ಇನ್ನೊಂದೆರಡು ಅಂಶಗಳನ್ನು ನಾನು ಹೇಳ್ಕೊಳ್ಬೇಕಪ್ಪ ಅಂತಂದರೆ, ಮೊಟ್ಟ ಮೊದಲು ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡಿಕೊಳ್ಳೋದು. ನೈಸರ್ಗಿಕ ಸಂಪನ್ಮೂಲಗಳು ಏನಪ್ಪ ಅಂತಂದರೆ ಮಣ್ಣು ಮತ್ತು ನೀರು. ಕೃಷಿಗೆ ಬೇಕಾದಂಥ ಇವು ಎರಡು ನಿಸರ್ಗದತ್ತವಾದ ವಸ್ತುಗಳು. ಒಂದೇ ಕೃಷಿಗೆ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. ಇವು ನಿಸರ್ಗದತ್ತವಾದ ವಸ್ತುಗಳು, ನೀವು ನಾವು ಸೃಷ್ಟಿ ಮಾಡಿದ್ದಲ್ಲ. ಭೂಮಿಯ ಮೇಲೆ ನಿಸರ್ಗದ ಪರಿಶ್ರಮದಿಂದ ಸಾವಿರಾರು ವರ್ಷಗಳ ಗಟ್ಟಲೆ ಒಂದು ಇಂಚು ಮಣ್ಣು ತಯಾರಾಗ್ತದೆ. ಆಮೇಲೆ ಬಿದ್ದ ಮಳೆ ನೀರು ಯಾರ ಒಂದು ಪರಿಶ್ರಮದಿಂದ ಅದನ್ನು ನಾವು ತಡೆಗಟ್ತೇವೋ ಅಲ್ಲಿ ನಿಲ್ತದೆ, ಇಲ್ಲಿಕ್ರೆ ಹಳ್ಳ ಹೊಳೆ ಮತ್ತು ಸಮುದ್ರವನ್ನು ಹೋಗಿದ್ದಾಡ್ತದೆ. ಇವೆರಡೂ ಸಂಪನ್ಮೂಲಗಳನ್ನು ನಾವು ಕಾಯ್ದುಕೊಂಡು ಹೋದರೆ ಕೃಷಿ ಸಮೃದ್ಧಿಯಾಗಿ ನಡೀತದೆ. ಯಾಕಂದರೆ ಇವೇ ಕೃಷಿಗೆ ಮೂಲ. ಮಣ್ಣಿರ್ಲಿಕ್ಕರೆ ಕೃಷಿ ಇಲ್ಲ, ನೀರಿರ್ಲಿಕ್ಕರೂ ಕೂಡ ಕೃಷಿ ಇಲ್ಲ. ಸೊ ಆದ್ದರಿಂದ ದಯವಿಟ್ಟು ರೈತ ಬಾಂಧವರು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಿರಿ. ಭೂಮಿ ನಮ್ಮ ಈ ಸ್ಟೇಜ್ನಂಗೆ ಸಮಮಟ್ಟ ಇರೋದಿಲ್ಲ, ಇಳಿಜಾರು ಇದ್ದೇ ಇರ್ತದೆ. ಭೂಮಿಯ ಮೇಲೆ ಬಿದ್ದ ಮಳೆ ಹರಿದು ಹೋಗಲೇಬೇಕಾಗ್ತದೆ ನೀರು. ಅದು ಹರಿದು ಹೋಗುವಾಗ ಅದು ಸುಮ್ಮನೆ ಹೋಗೋದಿಲ್ಲ, ತನ್ನ ಪುಟಾಗ ನೀವು ಹಾಕಿದಂಥ ಸಾವಯವ ಗೊಬ್ಬರವನ್ನು ಮೊದಲು ಕರ್ಕೊಂಡು ಹೋಗ್ತದೆ. ಆಮೇಲೆ ನೀವೇನಾದರೂ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಅದು ನೀರಿನಲ್ಲಿ ಕರಗಿ ಅದನ್ನು ಕೂಡ ಕರ್ಕೊಂಡು ಹೋಗ್ತದೆ. ಆಮೇಲೆ ತಿಳಿ ಮಣ್ಣನ್ನು ಕರ್ಕೊಂಡು ಹೋಗ್ತದೆ. ಹೀಗೆ ನೀರು ತನ್ನ ರಭಸದಿಂದ ಹೆಂಗೆ ಚಾಲನೆ ಜಾಸ್ತಿ ಆಗ್ತಾ ಹೋಗುತ್ತಾ ಇವೆಲ್ಲ ಒಂದು ಅಂಶಗಳನ್ನು ಭೂಮಿಯಿಂದ ತೆಗೆದುಕೊಂಡು ಹೋಗಿ ಕ್ರಮೇಣವಾಗಿ ಭೂಮಿ ಏನಾಗ್ತದೆ, ಮೊಟ್ಟ ಮೊದಲು 1 mm ಹೋಗ್ತದೆ, 2 mm ಹೋಗ್ತದೆ, 1 inch ಹೋಗ್ತದೆ, 2 inch ಹೋಗ್ತದೆ, ಬರ್ಬರ್ತಾ ಭೂಮಿ ಬರಡಾಕೋತ ಹೋಗ್ತದೆ. ಆದ್ದರಿಂದ ದಯವಿಟ್ಟು ರೈತ ಬಾಂಧವರು ಮಳೆ ಬಂದಾಗ ಹೊಲದಲ್ಲಿ ಕಂಬಳಿ ಹೊತ್ಕೊಂಡಾದರು ಚೀಲ ಹೊತ್ಕೊಂಡಾದರು ಜೋರಾಗಿ ಮಳೆ ಬಂದಾಗ ಎಲ್ಲಿ ಒಡ್ಡು ಒಡಿತದ, ಯಾವ ಒಡ್ಡಿನ ಕಲ್ವಡ್ಡಿನ ಮುಖಾಂತರ ನೀರು ಹರಿದು ಮಣ್ಣು ಹರಿದು ಹೋಗ್ತದ ಅಂಥದನ್ನು ದಯವಿಟ್ಟು ತಡೆಗಟ್ಟ್ರಿ. ಓಡಿ ಹೋಗೋ ನೀರನ್ನು ನಿಂತು ಹೋಗಂಗೆ ಮಾಡಬೇಕು, ನಿಂತು ಹೋಗೋ ನೀರು ಹಿಂಗಂಗೆ ಮಾಡಬೇಕು. ಎಲ್ಲ ನೀರನ್ನು ನಾವು ಏನು ಭೂಮಿಯ ಮೇಲೆ ಹಿಡಿದಿಡ್ಲಿಕ್ಕೆ ಆಗೋದು, ನಮ್ಮ ಹೊಲದಲ್ಲಿ ಹಿಂಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೈಸರ್ಗಿಕ ಕ್ರಿಯೆಗೆ ನೀರು ಬೇಕಾಗ್ತದೆ. ತಮ್ಮ ಭೂಮಿಯಿಂದ ಇಂಗಷ್ಟು ನೀರು, ಹೆಚ್ಚಿನ ನೀರನ್ನು ಇಳಿಜಾರಿನಲ್ಲಿ ಕೃಷಿ ಹೊಂಡವನ್ನು ಮಾಡಿ ಶೇಖರಣೆ ಮಾಡಬಹುದು. ಮಳೆಗಾಲದಲ್ಲಿ ನೀರು ಹೋದಾಗ ಡೀಸೆಲ್ ಪಂಪ್ ಮೂಲಕ ಅಥವಾ ಸೋಲಾರ್ ಪಂಪ್ ಸೆಟ್ ಮೂಲಕ ತಾವು ನೀರು ಹಾಯಿಸ್ಕೊಳ್ಬೋದು. ಅಥವಾ ಇನ್ನೂ ತೀವ್ರತೆ ಬಂದಾಗ ಮಳೆ ಹೋದಾಗ ಒಂದೆರಡು ಸಲ ಬರೀ ನೀರು ಹೊಡೆದ್ರೆ ಸಾಕ್ರಿ, ನೀವು ಬೆಳೆಗಳಿಗೆ ನೀರು ಹೊಡೆದ್ರೆ ಸುಮಾರು 15 ನೀವು ಬೆಳೆಗಳನ್ನು ಬದುಕಿಸ್ಬೋದು. ನೀರು ಹಾಸೋದು ಅಲ್ಲ, ಒಂದು 2 ನೀರು ಹೊಡೆದ್ರೆ, 2-3 ದಿವಸಕ್ಕೊಮ್ಮೆ ನೀರು ಸಿಂಪರಣೆ ಮಾಡಿದರೆ ನೀವು ನಿಮ್ಮ ಬೆಳೆಗಳನ್ನು ಬದುಕಿಸ್ಕೊಳ್ಬೋದು. ಆದ್ದರಿಂದ ನೀರಿನ ಸಂರಕ್ಷಣೆ ಭಾಳಷ್ಟು ಮುಖ್ಯ. ಆ ಕೆರೆ ತುಂಬಿದ ಮೇಲೆ ಹಳ್ಳಕ್ಕೆ ಹೋಗಿ ಹೋಗ್ತದೆ, ಹಳ್ಳ ಮುಟ್ಟಿದ ಮೇಲೆ ಅದು ಸರ್ಕಾರದ ಕೆಲಸ. ಹಳ್ಳದಲ್ಲಿ ಬಾಂಧಾರ ಹಾಕೋದು, ಮುಂದೆ ಹೊಳೆ ಹೋದ ಮೇಲೆ ಹೊಳೆಗೂ ಕೂಡ ಬಾಂಧಾರ ಹಾಕಿ ನೀರನ್ನು ನಿಲ್ಲಿಸೋದು ಸರ್ಕಾರದ ಕೆಲಸ. ಅದನ್ನು ಸರ್ಕಾರ ಜಲಾನಯನ ಅಭಿವೃದ್ಧಿ ಮೂಲಕ ಮಾಡ್ತಾ ಇದೆ. ಆ ಒಂದು ಜಲಾನಯನ ಅಭಿವೃದ್ಧಿ ಮೂಲಕ ಹಳ್ಳದಲ್ಲಿ ಮತ್ತು ಹೊಳೆಗಳಲ್ಲಿ ನೀರು ಹಾಸೋದ್ರಿಂದ ನಮ್ಮ ಅಂತರ್ಜಲದ ನೀರಿನ ಮಟ್ಟ ಏರ್ತದೆ. ಆದ್ದರಿಂದ ರೈತ ಬಾಂಧವರು ಮುಂಗಾರಿಯಲ್ಲಿ ಸರಿಯಾಗಿ ಉಳುಮೆ ಮಾಡಿ ಭೂಮಿಯನ್ನು ಚಿಕ್ಕ ಚಿಕ್ಕ ಮಡಿಗಳಾಗಿ ನಿಮ್ಮ ಭೂಮಿಯ ಮೇಲೆ 15 ಅಥವಾ 20 ಅಂತರದಲ್ಲಿ ಮಡಿಗಳನ್ನು ಮಾಡಿ ಬಿದ್ದ ಮಳೆಯ ನೀರನ್ನು ಶೇಖರಣೆ ಮಾಡಿರಿ. ಸೊ ಆಮೇಲೆ ನೀವು ಮುಂದೆ ತಮಗೆ ಯಾವ ಬೆಳೆ ಬೇಕೋ ಆ ಬೆಳೆಯನ್ನು ಬೆಳಿಬೋದು. ಅದಕ್ಕಿಂತ ಪೂರ್ವದಲ್ಲಿ ಬೇಸಿಗೆಯಲ್ಲಿ ಕನಿಷ್ಠ 2 ವರ್ಷಕ್ಕ ಒಮ್ಮೆ ಆದರೂ ನೀವು ಮಣ್ಣಿನ ಪರೀಕ್ಷೆಯನ್ನು ಮಾಡಿಕೊಳ್ಬೇಕು. ಭೂಮಿಯ ಮೇಲೆ ಯಾವ ಪೋಷಕಾಂಶಗಳ ಕೊರತೆ ಇದೆ, ಆ ಪೋಷಕಾಂಶಗಳ ಕೊರತೆಯನ್ನು ನಾವು ಬೆಳೆಗಳಿಗೆ ರಾಸಾಯನಿಕ ಮೂಲಕನೋ ಅಥವಾ ಸಾವಯವ ಗೊಬ್ಬರಗಳ ಮೂಲಕೋ ಅಥವಾ ಕೃಷಿ ತ್ಯಾಜ್ಯಗಳ ಮೂಲಕನೋ ಅವನು ಪೂರೈಸಬೇಕಾಗತ್ತೆ. ನಾವು ಹೇಗೆ ಊಟ ಮಾಡ್ತೇವಲ್ಲ, ಸಸ್ಯಗಳು ಕೂಡ ಬೇರಿನ ಮುಖಾಂತರ ಊಕ ಮಣ್ಣಿನಿಂದ ಊಟ ಸಿಗ್ತದೆ. ಆ ಊಟ ಭೂಮಿಯಲ್ಲಿ ಇರ್ತದೆ, ನೀವು ಹಾಕಿದರೆ ಮಾತ್ರ ಭೂಮಿಯಲ್ಲಿ ಸಸ್ಯಗಳಿಗೆ ಊಟ ಸಿಗ್ತದೆ. ಸೊ ಆದ್ದರಿಂದ ಮಣ್ಣಿನ ಪರೀಕ್ಷೆ ಮಾಡಿ ಯಾವ ಭೂಮಿಯಲ್ಲಿ ಯಾವ ಪೋಷಕಾಂಶ ಕಡಿಮೆ ಇದೆ ಅನ್ನೋದನ್ನು ತಜ್ಞರನ್ನು ತಿಳಿದುಕೊಂಡು ಬೇರೆ ಬೇರೆ ಪರಿಕರಗಳ ಮುಖಾಂತರ ಅವುಗಳನ್ನು ಸಸ್ಯಗಳಿಗೆ ಪೂರೈಸಬೇಕಾಗ್ತದೆ. ಮತ್ತು ಇನ್ನೊಂದು ಮುಖ್ಯ ಅಂಶ ಏನಪ್ಪ ಅಂತಂದರೆ ಬೆಳೆ ಪದ್ಧತಿ. ನಾವು ಯಾವುದರ ಒಂದು ಬೆಳೆಗೆ ಹೊಗೆಬಿದ್ದೀವಪ್ಪ ಅಂತಂದ್ರೆ ಅದೇ ಬೆಳೆ ಬೆಳ್ಕೋತ ಹೋಗ್ತದೆ. ಈಗ ಗೋಂಜಾಳ ಬೆಳೆದಪ್ಪ ಅಂತಂದ್ರೆ ಸತತ ಗೋವಿನ ಜೋಳನೇ ಬೆಳೆದು ಬೆಳೆ ಪರಿವರ್ತನೆ ಬೇಕಾಗ್ತದೆ. ಏಕದಳ ಧಾನ್ಯವನ್ನು ನಾವು ಮುಂಗಾರಿ ಹಂಗಾಮದಲ್ಲಿ ಬೆಳೆದರೆ ದ್ವಿದಳ ಧಾನ್ಯಗಳನ್ನು ಹಿಂಗಾರಿ ಹಂಗಾಮದಲ್ಲಿ ಬೆಳೆಯಬೇಕು. ಮುಖ್ಯವಾಗಿ ಗೋವಿನ ಜೋಳ ಬೆಳೆಯೋರು ಮುಂಗಾರಿಯಲ್ಲಿ, ಹಿಂಗಾರಿಯಲ್ಲಿ ಕಡಲೆ ಬೆಳೆದ್ರೆ ಬಹಳಷ್ಟು ಸೂಕ್ತ. ಮುಂಗಾರಿಯಲ್ಲಿ ಸೋಯಾಬೀನ್ ಬೆಳೆಯೋರು ಹಿಂಗಾರಿಯಲ್ಲಿ ಅದೇ ಗೋವಿನ ಜೋಳ ಬೆಳೆದ್ರೆ ಸೂಕ್ತ. ಹೆಸರು ಬೆಳೆಯೋರು ಹಿಂಗಾರಿಯಲ್ಲಿ ಗೋಧಿನೋ ಅಥವಾ ಜೋಳನೋ, ಹೀಗೆ ಬೆಳೆ ಪರಿವರ್ತನೆ ಬಹಳಷ್ಟು ಮುಖ್ಯ. ನಾವು ಒಂದೇ ತರನಾದ ಬೆಳೆಗಳನ್ನು ಬೆಳೆದರೆ ಆ ಬೆಳೆಗಳಿಗೆ ಬರುವಂತಹ ಕೀಟ ರೋಗ ಆ ಭೂಮಿಯಲ್ಲಿ ಮನಿ ಮಾಡ್ಕೊಂಡಿರ್ತವೆ. ಮುಂದಿನ ಮತ್ತು ಮುಂದಿನ ವರ್ಷ ಅಥವಾ ಮುಂದಿನ ಹಂಗಾಮಕ್ಕೆ ಭತ್ತ ಆದ್ಮೇಲೆ ಭತ್ತ, ಗೋವಿನ ಜೋಳ ಆದ್ಮೇಲೆ ಗೋವಿನ ಜೋಳ, ಹತ್ತಿ ಆದ್ಮೇಲೆ ಹತ್ತಿ, ಈಗ ಅದೇ ಅದೇ ಬೆಳೆಗಳನ್ನು ಬೆಳ್ಕೋತ ಹೋದ್ರೆ ಆ ರೋಗ ಕೀಟ ಅಲ್ಲೇ ಮನಿ ಮಾಡಿ ಮತ್ತು ಹೊಳ್ಳಿ ಅದೇ ಬೆಳೆಗಳಿಗೆ ಬಂದ್ಬಿಡ್ತಾವ. ಸೊ ಆದ್ದರಿಂದ ದಯವಿಟ್ಟು ಕೃಷಿ ಬಾಂಧವರೇ, ರೈತ ಬಾಂಧವರೇ, ಬೆಳೆ ಪರಿವರ್ತನೆ ಬಹಳಷ್ಟು ಮುಖ್ಯ. ಈ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಬೆಳೆಗಳ ಬೇರು ಬೇರೆ ಬೇರೆ ತರ ಇರ್ತಾವ. ಕೆಲವೊಂದು ಬೆಳೆಗಳು ಭೂಮಿಯ ಮೇಲ್ಮೈ ಮಟ್ಟದಿಂದ ಪೋಷಕಾಂಶ ಇರ್ತಾವ, ಆಳವಾಗಿ ಬೇರು ಬಿಡುವಂತ ಬೆಳೆಗಳು ಕೆಳಗಿನಿಂದ ಪೋಷಕಾಂಶಗಳನ್ನು ಹೀರ್ಕೊಳ್ತಾವ. ಸೊ ಆದ್ದರಿಂದ ಬೆಳೆ ಪರಿವರ್ತನೆ ಮಾಡ್ರಿ. ದ್ವಿದಳ ಧಾನ್ಯಗಳ ಅಥವಾ ಅಕಡಿ ಕಾಳುಗಳಂತ ನೀವೇನಿದ್ದೀರಲ್ಲ, ಆ ಈ ದ್ವಿದಳ ಧಾನ್ಯಗಳನ್ನ ನಮ್ಮ ಬೆಳೆ ಪದ್ಧತಿಯಲ್ಲಿ ಅನುಸರಿಸೋದ್ರಿಂದ ನಿಮ್ಮ ಭೂಮಿಯಲ್ಲೇ ಈ ಯೂರಿಯಾ ಫ್ಯಾಕ್ಟ್ರಿ ಇದ್ದಂಗೆ ತಿಳ್ಕೊಂಡ್ಬಿಡ್ರಿ ನೀವು. ಯಾಕಂದ್ರೆ ದ್ವಿದಳ ಧಾನ್ಯಗಳಲ್ಲಿ ಬೇರಿನಲ್ಲಿ ಗಂಟಿರ್ತಾವ ನೋಡ್ರಿ ಅಲ್ರಿ, ಕಡಲೆ ಕಿತ್ತು, ಹೆಸರು ಕಿತ್ತು, ಶೇಂಗಾ ಕಿತ್ತು ನೋಡ್ರಿ, ಅದರ ಬೇರಿನಲ್ಲಿ ಗಂಟಿರ್ತಾವ. ಆ ಗಂಟು ಸಾರ ವಾತಾವರಣದಲ್ಲಿ ವಾಯುವಿನಲ್ಲಿ 75% ಸಾರಜನಕ ಇರ್ತೈತಿ. ಆ ಸಾರಜನಕ ನಮ್ಗೆ ಹಂಗ ಹಂಗೆ ಸಿಗೋದಿಲ್ಲ. ಈ ಸಸ್ಯಗಳಲ್ಲಿ ಇರುವಂತ ಈ ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ಇರುವಂತ ಆ ಗಂಟಿನಲ್ಲಿ ಒಂದು ಜೀವಾಣು ಇರ್ತದ. ಆ ಜೀವಾಣು ವಾತಾವರಣದಲ್ಲಿರುವಂತ ಸಾರಜನಕವನ್ನು ಭೂಮಿಯಲ್ಲಿ ಕೇಂದ್ರೀಕೃತ ಮಾಡಿ ನಮ್ಮ ಭೂಮಿಯಲ್ಲಿ ಯೂರಿಯಾ ಗೊಬ್ಬರವನ್ನ, ಸಾರಜನಕಯುಕ್ತ ಬೇರೆ ಬೇರೆ ಗೊಬ್ಬರವನ್ನು ಅದು ತಯಾರು ಮಾಡ್ತದ. ಅದಕ್ಕೆ ದ್ವಿದಳ ಹಾಕಿಂದ ನೀವು ಏಕದಳ ಧಾನ್ಯ ಏನು ಹೆಸರು, ಶೇಂಗಾ, ಅಲಸಂದಿ ಅಥವಾ ಸೋಯಾಬೀನ್ ಹಾಕಿದ ಮೇಲೆ ಜೋಳ, ಗೋಧಿ ಏನು ಹಾಕ್ತಿರಲ್ಲ ಆ ಬೆಳೆಗಳಿಗೆ ನೀವು ಗೊಬ್ಬರ ಹಾಕೋದು ಬೇಕಾಗಿಲ್ಲ. ಅಷ್ಟೊಂದು ಹಚ್ಚ ಹಸಿರಾಗಿ ಬೆಳೀತದೆ. ಈ ರೀತಿ ನೀವು ಬೆಳೆ ಪರಿವರ್ತನೆ ಮಾಡೋದ್ರಿಂದ ಅದರಲ್ಲಿ ಪೋಷಕಾಂಶಗಳ ಲಾಭ ಬರ್ತದೆ. ರೋಗ ರುಜಿನಗಳು ಕೂಡ ಒಂದು ಬೆಳೆಯಿಂದ ಮತ್ತೊಂದು ಬೆಳೆಗೆ ಬರೋದಿಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾ ಹೇಳೋದು ಏನಪ್ಪ ಅಂತಂದ್ರೆ, ಬೆಳೆ ಬಂದ ಮೇಲೆ ಬೆಳೆ ತೆಗಿತೀರಿ, ಆ ಬೆಳೆಗಳನ್ನು ನಾವು ಹೊಲದಾಗರಾಗಲಿ ಕಣದಾಗರಾಗಲಿ ಮಾರಿ ಮನೆಗೆ ಹೋಗಿಬಿಡ್ತೇವೆ. ಆ ಕಾಲ ಹೋಯ್ತೀವಿ. ದಯವಿಟ್ಟು ತಾವು ಬೆಳೆದ ಬೆಳೆಯನ್ನು ಮೌಲ್ಯವರ್ಧನೆ ಮಾಡೋದು ಬಹಳಷ್ಟು ಮುಖ್ಯವೇ. ನೀವು ಏನು ಭತ್ತ ಬೆಳೆಯೋರು ಅಥವಾ ಗೋಧಿ ಬೆಳೆಯೋರು ಅಥವಾ ಸಿರಿಧಾನ್ಯಗಳನ್ನು ಬೆಳೆಯೋರು ತಾವು ಹಾಗೆ ಮಾರಿದರೆ ಒಂದು ಬೆಲೆ ಬರ್ತದೆ. ಅದನ್ನೇ ಸಂಸ್ಕರಣೆ ಮಾಡಿ ಭತ್ತದಿಂದ ಅಕ್ಕಿ ಮಾಡಿ ನೀವು ಮಾಡಿದರೆ ಒಂದು ಕ್ವಿಂಟಲ್ ಭತ್ತಕ್ಕೆ ಎಷ್ಟು ನಿಮಗೆ ಬೆಲೆ ಬರ್ತದೆ, ಒಂದು ಕ್ವಿಂಟಲ್ ಭತ್ತದಿಂದ ಅಕ್ಕಿ ತೆಗೆದು ಮಾರಿದರೆ ಅದರ ಖರ್ಚು ಬಿಟ್ಟು ಇನ್ನೂ ಹೆಚ್ಚು ಲಾಭ ನಿಮಗೆ ಬರ್ತದೆ. ಅದನ್ನೇ ಮುಂದೆ ಹೋಗಿ ರೈತ ಉತ್ಪಾದಕ ಕಂಪನಿಗಳದಾವೆ. ಪ್ರತಿಯೊಂದು ತಾಲೂಕಿಗೂ 1-2 ರೈತ ಉತ್ಪಾದಕ ಕಂಪನಿಗಳದಾವೆ. ಎಲ್ಲ ರೈತ ಬಾಂಧವರು ರೈತ ಉತ್ಪಾದಕ ಕಂಪನಿಯ ಒಂದು ಸದಸ್ಯರು ಇದ್ದೇ ಇರ್ತೀವಿ. ಆ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಈ ಅಕ್ಕಿ ಚೀಲ ಚೀಲ ಮಾಡೋದ್ರ ಬದಲಿ 10 ಕೆಜಿ, ಇದು ಎಷ್ಟು ತಮಗೆ ಹಿಡಿಸುತ್ತೆ ನನಗೆ ಗೊತ್ತಿಲ್ಲ, ಆದರೆ ಇದರಿಂದ ಹೆಚ್ಚಿನ ಆದಾಯವನ್ನು ನೀವು ಮಾಡ್ಕೋಬಹುದು. ಇದು ಒಂದೇ ಉದಾಹರಣೆ. ಇದೇ ರೀತಿ ನೀವು ಸಿರಿಧಾನ್ಯಗಳನ್ನು ಕೂಡ ಪ್ಯಾಕೆಟ್ ಮಾಡಿ ಮಾರಬಹುದು. ಬರೇ ಧಾನ್ಯಗಳನ್ನು ಅಷ್ಟೇ ಅಲ್ಲ, ಇದರಿಂದ ಹಲವಾರು ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಬಹುದು. ಈ ಸಿರಿಧಾನ್ಯಗಳಿಂದ ನಾವು ಸಾಕಷ್ಟು ಮೌಲ್ಯವರ್ಧಿತ ಚಕ್ಲಿ ಮಾಡಬಹುದು, ಉಂಡಿಗಳನ್ನು ಮಾಡಬಹುದು, ಅದರಿಂದ ಇನ್ನೂ ಹಲವಾರು ಮೌಲ್ಯವರ್ಧಿತ ಪದಾರ್ಥಗಳನ್ನು ನಮ್ಮ ಕೃಷಿಯಲ್ಲಿ ನಿರತ ಮಹಿಳೆಯರು ಕೂಡ ಮಾಡ್ಕೋಬಹುದು. ಇದರಿಂದ ತಮ್ಮ ಕುಟುಂಬದ ಸಂಪನ್ಮೂಲ ಜಾಸ್ತಿ ಆಗ್ತದೆ. ಕೃಷಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ತೋಟಗಾರಿಕೆ ಬೆಳೆ ಬೆಳೀರಿ, ಬದುಗಳ ಗುಂಟ ಅರಣ್ಯ ಬೆಳೆಗಳನ್ನು ಬೆಳೀರಿ, ಆಮೇಲೆ ಕೃಷಿ ಹೊಂಡದಲ್ಲಿ ಮೀನುಗಾರಿಕೆ ಮಾಡಿರಿ, ಆಮೇಲೆ ಕೋಳಿ ಸಾಕಾಣಿಕೆ ಮಾಡಿರಿ, ಕುರಿ ಸಾಕಾಣಿಕೆ ಮಾಡಿರಿ. ಹೀಗೆ ಕೃಷಿಯೇತರ ಚಟುವಟಿಕೆಗಳನ್ನು ಕೂಡ ಮಾಡುವುದರಿಂದ ತಮ್ಮ ಕುಟುಂಬದ ಸಂಪನ್ಮೂಲ ಇನ್ನೂ ಜಾಸ್ತಿ ಆಗ್ತದೆ. ಕೃಷಿಯಲ್ಲಿ ನಾ ಏನು ಹೇಳಿದೆ, ಕೃಷಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಅರಣ್ಯ ಬೆಳೆಗಳು, ಉಪಕಸಬುಗಳು, ಜೇನು ಸಾಕಾಣಿಕೆ, ಹೈನು ಸಾಕಾಣಿಕೆ, ಎಲ್ಲ ಉಪಕಸಬುಗಳನ್ನು ಮಾಡೋದ್ರಿಂದ ಮನೆಯಲ್ಲಿ ಪುರುಷರು ಮತ್ತು ಮಹಿಳೆಯರು ಕರ್ತವ್ಯ ನಿರತರಾಗ್ತೀರಿ. ಸತತ ನಿಮಗೆ ಕೈ ಬಿಡದಂಗೆ ಕೆಲಸ ಇರ್ತದೆ, ಆವಾಗ ನಿಮ್ಮ ಕುಟುಂಬದ ಸಂಪನ್ಮೂಲ ಜಾಸ್ತಿ ಆಗ್ತದೆ. ಕುಟುಂಬದ ಸಂಪನ್ಮೂಲ ಜಾಸ್ತಿ ಆದಮೇಲೆ ನಿಮ್ಮ ಪ್ರತಿಯೊಂದು ಬೆಳೆಯಲ್ಲಿ ಬಂದಂಥ ಉತ್ಪಾದನೆ ಏನಿರ್ತದಲ್ಲ ಅದನ್ನು ಬೆಲೆ ನಿರ್ಧಾರ ಮಾಡುವಂಥ ಜವಾಬ್ದಾರಿ, ಅದರ ಹಕ್ಕು ನಿಮ್ಮ ಮೇಲೆ ಬರ್ತದೆ. ಅಲ್ಲಿವರೆಗೂ ನಿಮ್ಮ ಕುಟುಂಬದ ಸಂಪನ್ಮೂಲ ಅಥವಾ ಆದಾಯ ಹೆಚ್ಚಾಗುವವರೆಗೂ ನೀವು ಬೆಳೆದಂತಹ ರಾಮಕೃಷ್ಣ ಭಟ್ ದೇವತೆ ಮನೆ, ಮಹಿಳಾ ಸಾಧಕಿ ಶ್ರೀಮತಿ ಗೌರಿ ನಾಯ್ಕ, ಪ್ರಗತಿಪರ ಕೃಷಿಕರು ಹಾಗೂ ದಂತವೈದ್ಯರು ಆಗಿರುವ ಡಾಕ್ಟರ್ ಜ್ಞಾನೇಶ್, ಏಕವ್ಯಕ್ತಿ ಯಕ್ಷಗಾನ ಕಲಾವಿದೆ ಕುಮಾರಿ ತುಳಸಿ ಹೆಗಡೆ, ಪ್ರಗತಿಪರ ಕೃಷಿಕರಾದ ಯುವರಾಜಗೌಡರು ಹಾಗೂ ಮಂಜುನಾಥ್ ಎಸ್ ನಾಯ್ಕ, ಹಾಗೆ ಮೇಲಿನ ಮನೆ ರಾಮಚಂದ್ರ ಎನ್ ಇವರನ್ನ ಗೌರವಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಇದರ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಿರ್ವಹಿಸಿದರು. ಮೇ 29 ಚಾಲನೆಗೊಂಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಜೂನ್ 12 ಉತ್ತರ ಕನ್ನಡ ಜಿಲ್ಲಾದ್ಯಂತ ವಿವಿಧ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿನಿತ್ಯವೂ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ. ಕೃಷಿ ವಿಜ್ಞಾನ ಕೇಂದ್ರ ಸಿರಸಿ ಹಾಗೂ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ICAR ಕೃಷಿ ವಿಜ್ಞಾನ ಕೇಂದ್ರ ಸಿರಸಿ ಹಾಗೂ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರಘಟ್ಟ ಬೆಂಗಳೂರು, ಇಲ್ಲಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದುವರೆಗೂ ಶಿರಸಿ ತಾಲೂಕಿನ ಅಂಡಗಿ ಕ್ಯಾದಗಿ ಕೊಪ್ಪದ ಶ್ರೀ ಅವಧೂತ ಕಲ್ಲೇಶ್ವರ ಸ್ವಾಮೀಜಿ ಗುರುಮಠದಲ್ಲಿ ಮೇ 29 ಗುರುವಾರದಂದು ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಚಾಲನಾ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತ ಕಾರ್ಯಕ್ರಮ. ಹೆಣ್ಣ ಬೇಡಲಿ ಬಂದೇ ನಾವ ಸೋಬಾನವ, ಹೆಣ್ಣ ಬೇಡಲಿ ಬಂದೇವ ನಾವ ಸೋಬಾನವ, ಹೆಣ್ಣ ಬೇಡಲಿ ಬಂದೇವಿ ನಾವ ಸೋಬಾನವ, ಹೆಣ್ಣ ಬೇಡಲಿ ಬಂದೇವ ನಾವ ಸೋಬಾನವ. ರೂಪದ ಸಾರಂಗಿ 30 ರೂಪಾಯಿ ಜರದ ರೂಮ ಬಂಗಾರದ ಗೋಲ ಬಲಗಯ್ಯ ಸೋಬಾನವ ಬಂಗಾರದ ಗೋಲ ಬಲಗಯ್ಯ ಸೋಬಾನವ ಬಂಗಾರದ ಗೋಲ ಬಲಗಯ್ಯ ಸೋಬಾನವ ಈ ಪಪ್ಪಳ ಸಿರಿ ತುಂಬ ಮಾತ ಕದರಸಿ ಇಂಬ ಬಿಡರಾಯ ಎಡದಲ್ಲೇ ಸೋಬಾನವ ಇಂಬ ಬಿಡರಾಯ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು. 7:45 ಸಮಾಚಾರ ದರ್ಶನ ಕೇಳಲಿರುವಿರಿ. ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಮಲ್ಹಾರ್. ಮುಖ್ಯಾಂಶಗಳು: ಭಯೋತ್ಪಾದಕ ಕೃತ್ಯಗಳಿಗೆ ಸೂಕ್ತವಾಗಿ ಪ್ರತಿಕ್ರಿಯಿಸಲು ಭಾರತ ದೃಢ ನಿಶ್ಚಯ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಪಾಕಿಸ್ತಾನದ ಜೀವಹಾನಿಗೆ ಸಂತಾಪ ಸೂಚಿಸಿ ನೀಡಿದ್ದ ಹೇಳಿಕೆ ಹಿಂಪಡೆದ ಕೊಲಂಬಿಯಾ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್, ನಾಳೆ ದೇಶಾದ್ಯಂತ ವಿಶೇಷ ತಿರಂಗ ರ್ಯಾಲಿ. ದೇಶಾದ್ಯಂತ ನಾಳೆಯಿಂದ ಜನೌಷಧಿ ಕೇಂದ್ರದ ಅನುಭವ ಕಲಿಕಾ ಕಾರ್ಯಕ್ರಮ ಆರಂಭ, ಸ್ವಯಂ ಸೇವಕರ ನಿಯೋಜನೆ. ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತಕ್ಕೆ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನ. ವಾರ್ತೆಗಳ ವಿವರ: ಭಾರತದ ಮಹಿಳಾ ಶಕ್ತಿಗೆ ಸವಾಲಾಗಿದ್ದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯು ದುಷ್ಕರ್ಮಿಗಳಿಗೆ ಮರಣದಂಡನೆಯಾಗಿ ಪರಿಣಮಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭೋಪಾಲ್ನಲ್ಲಿ ನಡೆದ ಸಾರ್ವಜನಿಕ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತ ಯಾವುದೇ ರೀತಿಯ ಪರೋಕ್ಷ ಯುದ್ಧವನ್ನು ಸಹಿಸುವುದಿಲ್ಲ, ಅಂತಹ ಭಯೋತ್ಪಾದಕ ಕೃತ್ಯಗಳಿಗೆ ಸೂಕ್ತವಾಗಿ ಪ್ರತಿಕ್ರಿಯಿಸಲು ದೃಢ ನಿಶ್ಚಯ ಹೊಂದಿದೆ ಎಂದು ತಿಳಿಸಿದ್ದಾರೆ. ಆತಂಕಿಯೋ ಸಿರ್ಫ ಭಾರತೀಯ ಖೂನಿ ನೈ ಬಾಯಾ हमारी संस्कृति पर भी प्रहार किया है। आतंकवादियों ने भारत की नारी शक्ति को चुनौती दी है। ये चुनौती आतंकवादियों और उनके आकाओं के लिए काल बन गई है, काल। ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಬಡವರಿಗಾಗಿ 4 ಕೋಟಿಗೂ ಹೆಚ್ಚು ಮನೆಗಳನ್ನು ನಿರ್ಮಿಸಲಾಗಿದ್ದು ಅವುಗಳಲ್ಲಿ ಹೆಚ್ಚಿನವು ಮಹಿಳೆಯರ ಹೆಸರಿನಲ್ಲಿ ನೋಂದಾಯಿಸಲ್ಪಟ್ಟಿವೆ. ಇದು ಅವರ ಘನತೆ